ಪಿಎಚ್ ತುಂಬಾ ಕಡಿಮೆ, ಆರಕ್ಕಿಂತ ಕಡಿಮೆ ಇರೋದ್ರಿಂದ ಸುಣ್ಣವನ್ನ ಬಳಸಿ ಅಂತ ನಾವು ಹೇಳ್ತೀವಿ. ಡೋಲಮೆಟ್ ಸುಣ್ಣವನ್ನ ಬಳಸಿ, ಇದರಿಂದ ಪಿಎಚ್ ತಟಸ್ಥ ಆಗಿ ಬಿದ್ದಂತಹ ಎಲೆಗಳಿರ್ಬೋದು ಅಥವಾ ಕೃಷಿ ತ್ಯಾಜ್ಯಗಳಿರ್ಬೋದು ಅಥವಾ ರೈತರು ಹಾಕಿದ ಸಾವಯವ ಪದಾರ್ಥಗಳಿರ್ಬೋದು ಚೆನ್ನಾಗಿ ಕಳಿತು ಗೊಬ್ಬರವಾಗಿ ಪೋಷಕಾಂಶಗಳು ಆಗ್ಬೇಕು ಅಂದ್ರೆ ಪಿಎಚ್ ತಟಸ್ಥ ಆಗ್ಬೇಕು. ಪಿಎಚ್ ತಟಸ್ಥವನ್ನ ಸುಣ್ಣವನ್ನ ಹಾಕೋದ್ರ ಮುಖಾಂತರ ಸಾಧ್ಯ. ಯಾವಾಗ ಪಿಎಚ್ ತಟಸ್ಥವಾಗ್ತವೋ ಅಲ್ಲಿ ಸೂಕ್ಷ್ಮಾಣುಜೀವಿಗಳು ವೃದ್ಧಿಯಾಗಿ ಬಿದ್ದಂತಹ ಅಥವಾ ಹಾಕಿದಂತಹ ಸಾವ ಪದಾರ್ಥಗಳು ಕಳಿತು ಗೊಬ್ಬರ ಆಗ್ತವೆ. ಈ ರೀತಿ ಬೆಳೆ ವೈವಿಧ್ಯತೆ ಇದ್ದಾಗ ನಮಗೆ ಜೈವಿಕವಾಗಿ ಯಾವ ರೀತಿ ಅನುಕೂಲ ಅಂದ್ರೆ ರೋಗ ರುಜಿನ ಕೀಟ ಇವುಗಳ ಸಮಸ್ಯೆ ಕಡಿಮೆ ಆಗುತ್ತೋ ಹೆಚ್ಚಾಗುತ್ತೋ? ಬಹು ಅಂತಸ್ತು ಬೆಳೆ ಪದ್ಧತಿಯಲ್ಲಿ ಇನ್ನೊಂದು ಅನುಕೂಲ ಅಂತಂದ್ರೆ ಕೆಲವು ರೋಗಗಳನ್ನ ಕೆಲವು ಕೀಟಗಳನ್ನ ಸ್ವಾಭಾವಿಕವಾಗಿ ನಾವು ಹತೋಟಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅಂದ್ರೆ ಬೆಳೆ ವೈವಿಧ್ಯತೆ ಎಲ್ಲಿರ್ತದೋ ಅಲ್ಲಿ ರೋಗಗಳು ಕೀಟಗಳು ಕಡಿಮೆ. ಆದ್ರೆ ಕೆಲವು ಬಾರಿ ಇದಕ್ಕೆ ರಿವರ್ಸ್ ಆಗಿ ರೋಗಗಳು ಕೀಟಗಳು ಕೂಡ ಜಾಸ್ತಿ ಆಗುವ ಸನ್ನಿವೇಶ ಇರ್ತದೆ. ಉದಾಹರಣೆಗೆ ಬಾಳೆಯನ್ನ ಮಿಶ್ರ ಬೆಳೆಯಾಗಿ ನಾವು ತೋಟದ ಬೆಳೆ ತಗೊಂಡಾಗ ಕಾಮಣಸಿಗೆ ನಿಧಾನಗತಿಯ ಸ್ವರೋಗ ರೋಗ ಬರ್ತಕ್ಕಂತಹ ಸಂಭವ ಹೆಚ್ಚು. ಸೊ ಹಂಗಾಗಿ ಕೆಲವು ಬಾರಿ ಕೆಲವು ರೋಗಗಳಿಗೆ ಬಹು ಅಂತಸ್ತು ಬೆಳೆ ಅಥವಾ ಮಿಶ್ರ ಬೆಳೆ ಪದ್ಧತಿಯಿಂದ ಅನುಕೂಲನೂ ಆಗೋದು, ಕೆಲವು ಬಾರಿ ರೋಗ ಕೀಟಗಳು ಜಾಸ್ತಿನೂ ಕೂಡ ಆಗ್ತವೆ. ಹಲವಾರು ಉದಾಹರಣೆ ಕೂಡ ಇದೆ ಈ ವಿಷಯದಲ್ಲಿ. ಕಾಡು ನೋಡಿ ಕೃಷಿ ಮಾಡು ಅಂತ ಹೇಳ್ತಾರೆ. ಹಾಗಾಗಿ ಕಾಡಿನಲ್ಲಿ ನಡೀತಕ್ಕಂತ ಎಲ್ಲಾ ಕ್ರಿಯೆಗಳು ನೈಸರ್ಗಿಕ ಕ್ರಿಯೆಗಳು ನಮ್ಮ ತೋಟದಲ್ಲಿ ಕೂಡ ನಡೆದ್ರೆ, ಯಾಕಂದ್ರೆ ರೈತರು ಈ ಇದ್ದು ಬಿದ್ದದ್ದು ಎಲ್ಲಾನು ತಂತ್ರಜ್ಞಾನ ಸ್ವಚ್ಛತೆ ಅದು ಇದು ಅಂತೇಳಿ ಅನ್ಕೊಂತ ನೀವು ಹೇಳ್ದಂಗೆ ಎಲ್ಲಾ ತ್ಯಾಜ್ಯಗಳನ್ನ ತಗೊಂಡೋಗಿ ತಿಪ್ಪಿ ಹಾಕೋದು, ತಿಪ್ಪಿಯನ್ನ ತಗೊಂಡ್ಬಂದು ಮತ್ತೆ ಹೊಳೆ ಹಾಕೋದು, ತಿಪ್ಪಿ ಅಲ್ಲೇ ಅಲ್ಲಿದೆ ಇಲ್ಲೇ ಶ್ರಮ ಜಾಸ್ತಿ ಆಗ್ತಾ ಇದೆ. ಜಾಸ್ತಿ ರೈತರು ಅದರಲ್ಲಿ ಭಾಗವಹಿಸ್ತಾ ಇದಾರೆ, ಅಷ್ಟೊಂದು ಭಾಗವಹಿಸೋದು ಅವಶ್ಯಕತೆ ಇಲ್ಲ ಅಂತಾರೆ. ಖಂಡಿತ ಅದು ತುಂಬಾ ಒಳ್ಳೆ ಪ್ರಶ್ನೆ. ಇತ್ತೀಚಿನ ದಿನಗಳಲ್ಲಿ ರೈತರಿಗೆ ಎಲ್ಲಾ ತಂತ್ರಜ್ಞಾನಗಳನ್ನ ಅಳವಡಿಸಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲಾ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ರೈತರಿಗೆ ಏನ್ ಬೇಕಂದ್ರೆ ಕಡಿಮೆ ಸಮಯದಲ್ಲಿ ಸುಲಭವಾಗಿ ಮಾಡ್ತಕ್ಕಂತ ಕೆಲಸಗಳು ಬೇಕು. ನೀವು ಹೇಳಿದ್ರಿ ನಾವು ತೋಟದಲ್ಲಿ ಬಿದ್ದಂತಹ ಅಥವಾ ಕಾಡಿರತಕ್ಕಂತಹ ವೇಸ್ಟ್ ತರೋದಿರ್ಬೋದು, ನಾವು ಗೊಬ್ಬರ ಮಾಡಿದ್ರು ಮತ್ತೆ ತಗೊಂಡೋಗಿ ಅಥವಾ ತಿಪ್ಪೆ ಗುಂಡಿ ಇಟ್ಕೊಂಡು ಗೊಬ್ಬರ ಮಾಡಿ ಪುನಃ ತಗೊಂಡೋಗಿ ತೋಟಿಗೆ ಹಾಕೋದಿರ್ಬೋದು, ಇದು ಸ್ವಲ್ಪ ಶ್ರಮದ ಕೆಲಸ ರೈತರ ದೃಷ್ಟಿಯಿಂದ ನೋಡೋದಾದ್ರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ತಂತ್ರಜ್ಞಾನಗಳು ಸಾಕಷ್ಟು ಇದೆ. ಆದಷ್ಟು ಕೃಷಿ ತ್ಯಾಜ್ಯಗಳನ್ನ ಅಲ್ಲೇ ಹಾಕಿ ಅಲ್ಲೇ ಹೊದಿಕೆ ಹಾಕಿ ಅದಕ್ಕೆ ಬೇಕಾಗತಕ್ಕಂತಹ ಪೂರಕವಾದಂತಹ ಜೈವಿಕ ಜೀವಾಣು ಗೊಬ್ಬರಗಳನ್ನ ಬಳಸೋದ್ರಿಂದ ನಾವು ಅಲ್ಲೇ ಗೊಬ್ಬರವನ್ನ ತಯಾರಿಸಲಿಕ್ಕೆ ಸಾಧ್ಯ ಇದೆ. ಜೊತೆಗೆ ನಾವು ಅಲ್ಲೇ ಹಾಕೋದ್ರಿಂದ ಹಲವಾರು ಕಳೆಗಳನ್ನ ಹತೋಟಿ ಮಾಡ್ಲಿಕ್ಕೆ ಕೂಡ ಸಾಧ್ಯತೆ ಇದೆ. ಪೋಷಕಾಂಶಗಳು ಒಂದೇ ಅಲ್ಲ, ಪೋಷಕಾಂಶಗಳನ್ನ ಒದಗಿಸುವ ಜೊತೆಗೆ ಕಳೆ ಹತೋಟಿ ಮಾಡ್ತದೆ, ತೇವಾಂಶಗಳನ್ನ ಹಿಡಿದುಕೊಳ್ಳುವಂತ ಶಕ್ತಿ ಆ ಒಂದು ಮಣ್ಣಿಗೆ ಬರ್ತದೆ. ಸೊ ಹಂಗಾಗಿ ಕೃಷಿ ತ್ಯಾಜ್ಯಗಳನ್ನ ಆದಷ್ಟನ್ನು ತೋಟಗಳಲ್ಲೇ ಬಳಸಿ ಅಲ್ಲಿ ನಾವು ಜೈವಿಕ ಜೀವಾಣುಗಳು ಅಥವಾ ಸೂಕ್ಷ್ಮಾಣು ಜೀವಿಗಳನ್ನ ವೃದ್ಧಿಯಾಗಲಿ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ರೆ ಒಳ್ಳೆಯದು. ಒಂದು ಘೋಷವಾಕ್ಯ ಇದೆ, ನಮ್ಮ ಎಲ್ಲಾ ತೋಟಗಳು ಕಾಡಿನಂತೆ ಬೆಳೆಯಲಿ, ನಮ್ಮ ಎಲ್ಲಾ ಹೊಲಗಳು ತೋಟಗಳಾಗಲಿ. ಖಂಡಿತ ಇದು ಒಳ್ಳೆಯ ವ್ಯಾಖ್ಯಾನೇ ಹೌದು. ಆದರೆ ನಮ್ಮೆಲ್ಲಾ ತೋಟವನ್ನ ಕಾಡಿನಂತೆ ಮಾಡಲಿಕ್ಕೆ ಇವತ್ತು ಸಾಧ್ಯತೆ ಇಲ್ಲ. ಎಲ್ಲರೂ ಕೂಡ ನೈಸರ್ಗಿಕವಾಗಿ ಆಗ್ಬೋದು. ಆದರೆ ನಾನು ಒಂದು ಪ್ರಶ್ನೆ ನಿಮಗೆ ಕೇಳ್ಬೋದು, ನೈಸರ್ಗಿಕ ಅಥವಾ ಕಾಡಿನಲ್ಲಿ ಯಾವತ್ತಾದರೂ ನಾವು ಇಂಥ ಮರ ಅಥವಾ ಇಂಥ ಗಿಡಗಳು ಇಷ್ಟೇ ಎತ್ತರ ಬೆಳಿಬೇಕು, ಇಷ್ಟೇ ಇಳುವರಿ ಕೊಡಬೇಕು, ಇಷ್ಟೇ ಬೀಜ ಕೊಡಬೇಕು, ಇಷ್ಟೇ ಎಲೆ ಬಿಡಬೇಕು ಅಂತ ಯಾವತ್ತಾದ್ರೂ ನಾವು ಪ್ರಶ್ನೆ ಹಾಕೊಂಡಿದ್ದೇವೋ ಅಥವಾ ಯಾವತ್ತಾದ್ರೂ ಮಾಡಿದ್ದೇವೋ ಹಂಗೆ ಇಲ್ಲ. ಅದು ಸ್ವಾಭಾವಿಕವಾಗಿ ಕಾಡಿನಲ್ಲಿ ಬೆಳೀತದೆ. ಆದರೆ ರೈತರ ದೃಷ್ಟಿಯಲ್ಲಿ ತೋಟದ ಬೆಳೆಗಳಲ್ಲಿ ಅಥವಾ ತೋಟಗಳಲ್ಲಿ ಅಥವಾ ಹೊಲಗಳಲ್ಲಿ ಯಾರು ಕೂಡ ಹೆಂಗೋ ಬರಲಿ ಅಂತ ಇರೋದಿಲ್ಲ. ನಮ್ಮಲ್ಲಿ ಒಂದು ಗುರುಗಿ ಇರ್ತದ, ಅಡಿಕೆ ಇಷ್ಟೇ ಕುಂಟಲ್ ಬೆಳಿಬೇಕು, ಕಾಳುಮೆಣಸು ಇಷ್ಟೇ ಕುಂಟಲ್ ಬೆಳಿಬೇಕು, ಭತ್ತ ಇಷ್ಟೇ ಬರಬೇಕು, ಮಾವು ಇಷ್ಟೇ ಬರಬೇಕು ಅಂತ ಇರ್ತದೆ. ಸೊ ಹಂಗಾಗಿ ಗುರಿಯೊಂದಿಗೆ ಹೊಂಟಾಗ ನಾವು ನೈಸರ್ಗಿಕವಾಗಿ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ, ಸಾಧ್ಯ ಇಲ್ಲ. ಆದ್ರೆ ಜಾಸ್ತಿ ಒಳಗೊಳ್ಳುವಿಕೆ ಕೂಡ ತೊಂದರೆ ಮಾಡ್ತಾ ಇದೆಯಾ ಅಂತ ಅಂದ್ರೆ ಮೇಲೆ ಮೇಲೆ ರೆಂಟೆ ಹೊಡೆಯೋದು, ಕುಂಟೆ ಹೊಡೆಯೋದು, ಕಟ್ ಮಾಡೋದು, ಅದನ್ನ ತೊಂಬಂದು ಗೊಬ್ಬರ ಹಾಕೋದು, ಇಲ್ಲಿ ಗೊಬ್ಬರ ಹೋಗಿ ಆ ಕಡೆ ಜಾಸ್ತಿ ಇನ್ವಾಲ್ವ್ಮೆಂಟ್ ಇದೆಯಲ್ಲ, ಅಷ್ಟು ಬೇಕಾ ಅಂತ? ಅವಶ್ಯಕತೆ ಇಲ್ಲ. ತೋಟದ ಬೆಳೆಗಳಲ್ಲಿ ಅಡಿಕೆ ಅಥವಾ ತೆಂಗ ಆಗಿರ್ತ ಬೆಳೆಗಳಲ್ಲಿ ಹೆಚ್ಚಿನ ಕೆಲಸಗಳು ಇರೋದಿಲ್ಲ, ಅವಶ್ಯಕತೆ ಕೂಡ ಇರೋದಿಲ್ಲ. ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ತೋಟದ ಬೆಳೆಗಳಲ್ಲಿ ಅಥವಾ ಬಹು ಅಂತಸ್ತು ಬೆಳೆಗಳಲ್ಲಿ